ಈಗ ಗಂಡನ ಮನೆ ಈಗ ಇಲ್ಲ, ತಾಯಿ ಮನೆಗೆ ಮನೆ ಕೊಟ್ಟಿದ್ದಾರೆ, ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಕೆಲಸ ಮಾಡ್ಕೊಂಡಿದ್ದೀನಿ. ಏನು ಓದಿದಿರಿ ತಾವು? ನಾವು 5ನೇ ಕ್ಲಾಸ್ ಓದಿದೀವಿ ಅಷ್ಟೇ. ಯಾಕಮ್ಮ ಮುಂದೆ ಓದ್ಲಿಲ್ಲ? ಮುಂದೆ ಓದ್ಲಿಲ್ಲ ಅಂತಂದ್ರೆ ಅವಾಗ ತುಂಬಾ ಪ್ರಾಬ್ಲಮ್ ಇತ್ತು, ನಮ್ಮ ತಂದೆ ತಾಯಿ ಮಕ್ಳು ಸಾಕೋದು ಕಷ್ಟ ಇತ್ತು. ನಮ್ಮ ತಂದೆ ಶುಗರ್ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಾ ಇದ್ರು ಅಂದ್ರೆ ಅವರು ಸ್ವಲ್ಪ ನಿಂತೋಯ್ತು ಕೆಲಸ. ನಮ್ಮ ತಾಯಿ ಹಿಂಗೆ ಗದ್ದೆ ಕೆಲ್ಸಕ್ಕೆ ಹೋಗ್ಬೇಕು, ನಮ್ಮನ್ನ ಸಾಕ್ಬೇಕು, ಅದರಿಂದ ಓದ್ಸಕ್ಕಾಗಿಲ್ಲ. ನಮ್ಮ ತಂಗಿಗೆ ಓದ್ದು, ನನಗೊಂದು ಸ್ವಲ್ಪ ವಿದ್ಯೆ ಹತ್ತಲಿಲ್ಲ, ಹಂಗಾಗಿ ನಾನು ಬಿಡಿಸ್ಬಿಟ್ರು ನನಗೆ. ಎಷ್ಟು ಜನ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರ್ ನೀವು? ಅಣ್ಣ ತಮ್ಮಂದಿರು ಯಾರೂ ಇಲ್ಲ, ಇಬ್ಬರೇ ನಮ್ಮ ತಾಯಿ ಹೆಣ್ಮಕ್ಳು, ನಾನೇ ದೊಡ್ಡವಳು, ನಮ್ಮ ತಂಗಿ ಒಬ್ಬಳಿದ್ದಾಳೆ, ನಮ್ಮ ತಂದೆ ಇಲ್ಲ, ತೀರ್ಕೊಂಡ್ರು ನಮ್ಮ ತಾಯಿ ನಮ್ಮ ತಂಗಿ ನಾವು ಇದ್ವಿ, ಅವ್ರು ಬೇರೆ ಇದ್ವಿ ನಾವು ಬೇರೆ ಇದ್ವಿ. ನಿಮ್ ತಂದೆ ಏನು ಉದ್ಯೋಗ ಮಾಡ್ತಿದ್ರು? ಅವ್ರು ಶುಗರ್ ಫ್ಯಾಕ್ಟ್ರಿಯಲ್ಲಿ ಇದ್ದಿದ್ದವರು. ಶುಗರ್ ಫ್ಯಾಕ್ಟ್ರಿ ಸಂಬಳ ಚೆನ್ನಾಗಿ ಬರ್ತಿತ್ತಲ್ಲ, ಮತ್ತೆ ಯಾಕೆ ಒದ್ದಾಡೋಕೆ ಹೋಗಿ ಬಡತನ ಅಂತ ಅಂತೀರಿ, ಕಷ್ಟ ಅಂತೀರಿ, ಹೆಂಗದು? ಅಂದ್ರೆ ಅವಾಗ ಸ್ವಲ್ಪ ಅವ್ರಿಗೆ ಕೂಲಿ ಕಮ್ಮಿ ಕೊಡ್ತಾ ಇದ್ರು, ಜಾಸ್ತಿ ಅನ್ ಕೊಡ್ತಾ ಇಲ್ಲ, ಪರ್ಮನೆಂಟ್ ಆಗಿರ್ಲಿಲ್ಲ, ಅವಾಗ ಟೆಂಪ್ರವರಿ ಕೆಲಸ ಮಾಡ್ತಾ ಇದ್ರು, ಹಂಗಾಗಿ ಕಮ್ಮಿ ಸಂಬಳ. ಮನೆ ಎಲ್ಲಿ ಮಾಡಿದ್ರಮ್ಮ ನಿಮ್ ತಂದೆ ಇದ್ದಾಗ? ನಮ್ ತಂದೆ ಇದ್ದಾಗ ಇಲ್ಲೇ ಅರ್ಗೆಲ್ಲೇನ್ ಮಾಡಿದ್ ನಾವು, ಅದು ಶುಗರ್ ಫ್ಯಾಕ್ಟ್ರಿ ಜಾಗ, ಅಲ್ಲೇ ಮಾಡಿದ್ದು, ಅಲ್ಲೇ ಅಂಚಿನ ಮನೆ ಇತ್ತು, ಇವಾಗ ಏನು ಸಣ್ಣ ಪುಟ್ಟ ಸಲಹೆ ಸುಲ ಮಾಡ್ಕೊಂಡು ಮನೆ ಮಾಡ್ಕೊಂಡಿದ್ವಿ. ಆಯ್ತು, ನಿಮ್ ತಂದೆ ದುಡ್ದು ಬರ್ತಾ ಇದ್ರು ಟೆಂಪ್ರವರಿ ಕೆಲಸ, ಮನೆಯಲ್ಲಿ ಇಷ್ಟು ಜನದ ಹೊಟ್ಟೆ ತುಂಬಬೇಕು, ನೀವು ವಿದ್ಯೆ ಹತ್ತಲಿಲ್ಲ ಅಂತ ಹೇಳಿದ್ರಿ, ನೀವು ನಿಮ್ ತಂದೆ ಹೇಗೆ ಸಹಾಯ ಮಾಡ್ತಾ ಇದ್ರಿ? ನಮ್ಮ ತಂದೆಗೆ ಅಂತಂದ್ರೆ ಅವರು ಕೆಲಸ ಬಿಟ್ಟಿದ್ರು ಮನೆಗಿದ್ರು, ನಾವು ಅವಾಗ ನಾವು ಸ್ವಲ್ಪ ಬುದ್ಧಿ ಭ್ರಮಣ ಬಂದಂಗಾಯ್ತು, ನಾವು ಹಿಂಗೆ ಕೆಲಸ ಪರ್ಸಕ್ಕೆ ಹೋಗಿ ನಮ್ಮ ತಾಯಿ ತಂದೆ ಸಾಕುದ್ವಿ. ಏನ್ ಕೆಲಸ ಮಾಡ್ತಾ ಇದ್ರಿ ತಾವು? ನಾವು ಮೊದಲು ಫಸ್ಟ್ ಮನೆ ಕೆಲಸ ಮಾಡ್ತಾ ಇದ್ದೆ, ಮನೆ ಕೆಲ್ಸಕ್ಕೆ ಹೋದೆ, ಆಮೇಲೆ ಅದ್ ಬಿಟ್ಟೆ, ಆಮೇಲೆ ಹಿಂಗ ಅದೇ ಕೆಲ್ಸಕ್ಕೆ ಕೂಲಿ ಹಂಗೆ ಕರೆದ್ರು, ಅವಾಗ ಅಲ್ಲಿ ದುಡ್ಡು ಜಾಸ್ತಿ ಅಂತ ಅಲ್ಲಿ ಹೋಗ್ತಾ ಇದ್ವಿ, ಹಿಂಗೆ ಅತ್ತಾಗೆ ಮಾಡಿ ಸಾಕು. ಗದ್ದೆ ಕೆಲಸ ಅಂದ್ರೆ ಏನೇನ್ ಗದ್ದೆ ಕೆಲಸ ಮಾಡ್ತಿದ್ರು? ಗದ್ದೆ ಕೆಲಸ ಅಂದ್ರೆ ಕಳೆ ಕೀಳೋದು, ನಟ್ಟಿ ಮಾಡೋದು, ಭತ್ತ ಕುಯ್ಯೋದು ಎಲ್ಲ ಮಾಡ್ತಿದ್ವಿ. ಕಷ್ಟ ಅಂತ ಅನಿಸ್ತಿತ್ತ ಹೇಗೆ ಅದು? ಕಷ್ಟ ಅಂತ ಅವಾಗೇನ್ ಅನಿಸ್ತಿಲ್ಲ, ಅವಾಗೇನ್ ಕಷ್ಟ ಅಂತ ಏನು ಅನಿಸ್ಲಿಲ್ಲ. ಅವಾಗ ಸ್ವಲ್ಪ ಹೆಂಗ್ ಬಿಸಿಲಾಗದೆ ಹೆಂಗಾದ್ರೂ ಮಾಡ್ಬೋದು ಅಂತಂದು ಧೈರ್ಯ ಇತ್ತು, ಈಗ ಆಗಲ್ಲ. ಮಳೆಗಾಲದಲ್ಲೆಲ್ಲ ಹೇಗೆ ಹೋಗ್ತಾ ಇದ್ರಿ? ಮಳೆಗಾಲದಲ್ಲಿ ಹಿಂಗ್ ಹೋಗ್ತಿರ್ಲಿಲ್ಲ, ಕೆಲಸ ಇರ್ಲಿಲ್ಲ, ಅವಾಗ ಮನೇಲೆ ಇರ್ತಿದ್ವಿ, ಹಿಂಗೆ ಸಾಲ ಮಾಡೋದು, ಮತ್ತೆ ಹಿಂಗೆ ಬೇಸಿಗೆಗೆ ಯಾರ ಕೆಲ್ಸಕ್ಕೆ ಕರೆದಾಗ ಕೆಲ್ಸಕ್ಕೆ ಹೋಗೋದು, ಹಿಂಗ ಅವ್ರು ಕೊಟ್ಟಿದ್ದ ದುಡ್ಡು ಕೊಟ್ಟಿದ ತಕ್ಷಣ ಅವ್ರಿಗೆ ಸಾಲ ತೀರಿಸೋದು, ಹಿಂಗ್ ಮಳೆಗಾಲದ ಜೀವನ ಮಾಡ್ತೀವಿ. ಸಾಲ ಏನು ಹೊರಗಡೆ ಪ್ರೈವೇಟ್ ಅಲ್ಲಿ ತರ್ತಿದ್ರ ಬ್ಯಾಂಕ್ ಅಲ್ಲ? ಹಿಂಗೆ ಪ್ರೈವೇಟ್ ಅಲ್ಲಿ ಬ್ಯಾಂಕ್ ಅಲ್ಲಿ ತರ್ತಿರ್ಲಿಲ್ಲ, ಹಿಂಗೆ ನಿಮ್ಮಂತರ ಹತ್ರ ಹಿಂಗೆ ಬಡ್ಡಿ ಹೆಂಗ ಇಸ್ಕೊಂತಿದ್ವಿ, ಬಡ್ಡಿ ಹೆಂಗ್ ಕೊಡ್ತಿದ್ವಿ. ಹೆಂಗಮ್ಮ ಬಡ್ಡಿ? ಬಡ್ಡಿ ನಮಗೆ ಕೆಲವರು 1 ರೂಪಾಯಿ ಕೊಡೋರು, ಕೆಲವರು 2 ರೂಪಾಯಿ ಕೊಡೋರು. ಇವಾಗ ಬಡ್ಡಿ ಕಟ್ಟಕ್ ಆಗಲ್ಲ, ಈಗ 5 ರೂಪಾಯಿ ಕೇಳ್ತಾರೆ, 10 ರೂಪಾಯಿ ಕೇಳ್ತಾರೆ, ಈಗ ಕಟ್ಟಕ್ ಆಗಲ್ಲ. ಹಂಗಾಗಿ ಅತ್ಲ ಹೆಂಗೋ ಕಷ್ಟ ಸುಖನ ಅತ್ಲ ಸಾಲ ಗೀಲ ತೀರ್ಸ್ಕೊಂಡು ಏನಂತ ದೇವರು ಸ್ವಲ್ಪ ಮುಂದಾರ. ಸುಮ್ನೆ ಕೇಳಿದ ತಕ್ಷಣ ದುಡ್ಡು ಕೊಟ್ಬಿಡ್ತಾರ ಅಥವಾ ಅದಕ್ಕೆ ಏನಾದ್ರು ಆಧಾರ ತಗೊಂಡ್ರು? ಆಧಾರ ಕೇಳ್ತಿದ್ರು ಅಂದ್ರೆ ನಮ್ಮ ಮೇಲೆ ನಂಬಿಕೆ ಬಹಳ ಚೆನ್ನಾಗಿತ್ತು ಜನಗಳಿಗೆ. ಎಲ್ಲಿದ್ರು ಕೊಡ್ತಾರೆ ಇವರು, ನಂಬಿಕೆ ಐತೆ ಇವ್ರಿಗೆ, ಇವ್ರಿಗೇನು ಬೇಡ ಅಂತಂದು ಯಾರಿಗೂ ಶುರುಟಿ ಪರಟಿ ಯಾರಿಗೂ ಕೇಳ್ತಿರ್ಲಿಲ್ಲ, ನಂಬಿಕೆ ಮೇಲಿಂದ ಕೊಡೋರು. ಈ ಧರ್ಮಸ್ಥಳ ಸಂಘ ಅಂತ ಎಲ್ಲ ಇದಾವೆ, ಚೀಟಿ ಹಾಕೊಳ್ತಾರೆ ಹೆಣ್ಮಕ್ಳುಗಳು, ಸಣ್ಣ ಪುಟ್ಟದಕ್ಕೆ ಸಹಾಯ ಆಗತ್ತೆ ಅಂತ ಹೇಳ್ತಾರೆ, ಸ್ವಸಹಾಯ ಸಂಘಗಳ ಗುಂಪು, ಅದಕ್ಕೇನು ತಾವು ಮೆಂಬರ್ ಆಗಿರ್ಲಿಲ್ಲ? ಅದಕ್ಕೇನು ಧರ್ಮಸ್ಥಳ ಸಂಘ ಪಂಘಕ್ಕೇನು ಏನು ಸೇರಿಲ್ಲ, ಚರ್ಚ್ ಅಲ್ಲಿ ಮಾತ್ರ ಸೇರ್ಕೊಂಡಿದ್ದೀನಿ. ಅಲ್ಲಿ ನನ್ನ ಸಂಘದಲ್ಲಿ ಈಗ 15 ಜನ ಇದ್ದೀವಿ, ನಾವು ಅಧ್ಯಕ್ಷರಾಗಿದ್ದೀವಿ ಸಂಘದಲ್ಲಿ. ಏನೇನ್ ಮಾಡ್ತೀರಮ್ಮ ಅಲ್ಲಿ? ಅಲ್ಲಿ ಅಂತಂದ್ರೆ ಈಗ ದುಡ್ಡು ಯಾರಿಗೆ ಸಾಲ ಬೇಕು ಅವರಿಗೆ ಇಷ್ಟು ಅಮೌಂಟ್ ಅಂತಂದು ಬರೀತೀವಿ. ಈಗ ಎಲ್ಲಾದು ಒಂದು 15 ಜನದ್ದು ಆಗ್ಬೇಕು, ಸೈನ್ ಆಗ್ಬೇಕು, ಸೈನ್ ಆದ್ರೇನೆ ಎಲ್ಲ 15 ಜನದ್ದು ಒಪ್ಪಿಗೆ ಆಗ್ಬೇಕು. ಅವ್ರಿಗೆ ಕೊಡ್ಬೇಕಂತಂದ್ರೆ ಎಲ್ಲರೂ ಹ್ಞೂ ಅಂದ್ರೆ ಮಾತ್ರ ಕೊಡ್ತೀವಿ, ಇಲ್ಲ ಕೊಡಕ್ ಆಗಲ್ಲ, ಅವ್ರು ಸರಿ ಕಟ್ಟಲ್ಲ, ಅವರು ಕೊಡ್ಬೇಡ್ರಿ ಅಂತಂದ್ರೆ ಕೊಡಲ್ಲ. ಪ್ರತಿ ವಾರ ಮೀಟಿಂಗ್ ಅಥವಾ ತಿಂಗಳಿಗೆ ಒಂದ್ಸಲ? ತಿಂಗಳಿಗೆ 3ನೇ ಶನಿವಾರ ಮೀಟಿಂಗ್ ಚರ್ಚ್ ಅಲ್ಲಿ. ಎಷ್ಟೆಷ್ಟು ದುಡ್ಡು ಹಾಕ್ತೀರಿ ಒಬ್ಬೊಬ್ರು ತಿಂಗಳಿಗೆ? ತಿಂಗಳಿಗೆ ಅಂತಂದ್ರೆ ಅದು ಉಳಿತಾಯ, 200 ರೂಪಾಯಿ ತಿಂಗಳ ಕಟ್ತಿದ್ವಿ ಉಳಿತಾಯ. ಆಮೇಲೆ ಈಗ 10,000 ಬೇಕು ಅಂತಂದ್ರೆ ಕೆಲವರು 5,000 ಕಟ್ತಿದ್ರು, ಬೇಗ ಸಾಲ ತೀರ್ಲಿ ಅಂತ 5,000 ಕಟ್ತಿದ್ರು. ಇಲ್ಲ ನಮಗೆ ಬೇಗ ಸಾಲ ತೀರ್ಸಕ್ಕಾಗಲ್ಲ ಅಂದ್ರೆ ತಿಂಗಳ 2,500 ಕಟ್ಟಿ ಉಳಿತಾಯ 800 ರೂಪಾಯಿ ಕಟ್ಟಿ ಬಡ್ಡಿ ಕಟ್ಟೋರು. ಹೇಗೆ ಬಡ್ಡಿ ಅದು? ಅಲ್ಲಿ 1 ರೂಪಾಯಿ ಬಡ್ಡಿ ಸಂಘದಲ್ಲಿ. ಬ್ಯಾಂಕ್ ಇಂದನೇ ಎಲ್ಲ ವ್ಯವಹಾರ ಮಾಡ್ತೀರಾ ಅಥವಾ ಸ್ವಂತ ನಿಮ್ಮ ಹತ್ರ ಇಟ್ಕೊಂಡು ಕೊಡ್ತೀರಾ? ಇಲ್ಲ ಇಲ್ಲ ಇಲ್ಲ, ಬ್ಯಾಂಕ್ ಇಂದ ವ್ಯವಹಾರ ಮಾಡ್ತೀವಿ, ಸಂಘದಲ್ಲಿ ಇದ್ರೆ ಸಂಘದಲ್ಲೂ ಮಾಡ್ತೀವಿ. ಆಮೇಲೆ ಇನ್ಯಾರ ನಾನು ಒಂದು ಸಣ್ಣದಾಗ ಏನೋ ಒಂದು ವ್ಯವಹಾರ ಶುರು ಮಾಡಬೇಕು, ಒಂದು ಅಂಗಡಿ ಇಡಬೇಕು ಅಂತಾರೆ, ಅಥವಾ ಯಾವ್ದೋ ಒಂದು ಎಳ್ನೀರ್ ವ್ಯಾಪಾರ ಮಾಡಬೇಕು ಅಂತಾರೆ. ಇಂಥವ್ರಿಗೆ ಹೇಗೆ ಸಹಾಯ ಮಾಡ್ತೀವಿ? ಇಂಥವ್ರಿಗೆ ಹೇಗೆ ಸಹಾಯ ಮಾಡ್ತೀರಿ ಅಂತಂದ್ರೆ, ಇದ ಯಾರನೇ ಜನ ಒಪ್ಪಿಗೆ ಆಗ್ಬೇಕು ಅಂತಂದ್ರೆ ಕೊಡ್ತೀನಿ ಅಂತಂದ್ರೆ, ಸಂಘದಲ್ಲಿ ಎಲ್ಲ ಅವ್ರು ಕಟ್ಟಕ್ ಧೈರ್ಯ ಇರ್ಬೇಕು ಅವ್ರಿಗೆ. ನಾವು ಹಿಂಗೆ ಹೆಲ್ಪ್ ಮಾಡ್ತೀವಿ, ನಾವು ಏನಾರ ಹಿಂಗೆ ಉದ್ಯೋಗ ಮಾಡ್ತೀವಿ, ನಾವು ಹಿಂಗೆ ಸಾಲ ಕೊಡ್ರಿ ಅಂತಂದ್ರೆ ಸಂಘದಲ್ಲಿ ಕೊಡಿಸ್ತೀವಿ ಅಂತಂದ್ರೆ ಕೊಡಿಸ್ತೀವಿ. ಇಲ್ಲ ಕಟ್ಟಕ್ ಆಗಲ್ಲ ಅಂತಂದ್ರೆ ಕೆಲವರು ಅರ್ಧ ಅರ್ಧ ಕಟ್ಬಿಟ್ಟು ಅರ್ಧ ಅರ್ಧ ಬಿಟ್ಬಿಡ್ತಾರೆ. ಅದು ಎಲ್ಲ ಸಂಘದವ್ರ ತಲೆ ಮೇಲೆ, 15 ಜನದ ತಲೆ ಮೇಲೆ ಬರ್ತೈತಿ. ಇದು ನೀವು ಗದ್ದೆ ಕೆಲಸಕ್ಕೆ ಹೋಗ್ತಿದ್ದೆ ಅಂತ ಹೇಳಿದ್ರಿ, ಎಷ್ಟು ವರ್ಷ ಹೋಗಿದ್ದೆ? ನಾವು ಒಂದು 15-20 ವರ್ಷದ ತನಕ ಮಾಡಿದ್ವಿ. ನೀವು ಪ್ರಾರಂಭಕ್ಕೆ ಹೋದಾಗ ಎಷ್ಟಿತ್ತು ಕೂಲಿ, ಬಿಡ್ಬೇಕಾದ್ರೆ ಎಷ್ಟಿತ್ತು? ಪ್ರಾರಂಭಕ್ಕೆ ಹೋಗ್ಬೇಕಾದ್ರೆ ಒಂದಿನಕ್ಕೆ 20 ರೂಪಾಯಿ ಇತ್ತು ಒಂದಿನಕ್ಕೆ. ಹೆಣ್ಣಾಳಿಗೆ ಬೇರೆ, ಗಂಡಾಳಿಗೆ ಬೇರೆ? ಬೇರೆ, ಹೆಣ್ಣಾಳಿ 20 ರೂಪಾಯಿ ಇತ್ತು, ಗಂಡಾಳಿಗೆ ಅವಾಗ 40 ರೂಪಾಯಿ ಇತ್ತು. ಈಗ ಈ ಗದ್ದೆ ಕೆಲ್ಸಕ್ಕೆ ಅದು ಗುತ್ತಿಗೆ ನಾವು ಮಾಡ್ದಂಗ ಅದು ಈಗ 400-500 ರೂಪಾಯಿ ತನಕ ಐತಿ ಇವಾಗ. ಬೆಳಗ್ಗೆ ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತಿಗೆ ಬರ್ತಿದ್ವಿ? ಬೆಳಗ್ಗೆ 7 ಗಂಟೆ ಹೋಗೋದು, 2:30-3 ಗಂಟೆಗೆಲ್ಲ ಮನೆ ಬಂದ್ಬಿಡ್ತಿದ್ವಿ. ಊಟ ಎಲ್ಲ ಅವರೇ ಕೊಡ್ತಿದ್ರೆ? ನಾವೇ ತಗೊಂಡು ಹೋಗ್ತಾ ಇದ್ವಿ. ಅದ್ರ ಜೊತೆಗೆ ಈ ಅಡಿಕೆ ಸುಲಿಯೋದು ಇದನ್ನೆಲ್ಲ ಮಾಡ್ತಾರಲ್ಲ, ನಿಮ್ಗೆ ಅದರಲ್ಲೇನು ಅನುಭವ ಆಗ್ಲಿಲ್ಲ? ನಮ್ಗೆ ಅದು ಅಡಿಕೆ ಸುಲಿಯೋದೇ ನಮಗೆ ಗೊತ್ತಿಲ್ಲ, ಅದಕ್ಕೆಲ್ಲ ನಾವು ಹೋಗಿಲ್ಲ. ನಾವು ಅಡಿಕೆ ಸುಲಿದು ಗಾರೆ ಕೆಲ್ಸಕ್ಕೆ ಹೋಗಿದ್ವಿ, ಎರಡು ಬಿಟ್ಟು ಇನ್ನೆಲ್ಲ ಕೆಲಸನು ಮಾಡಿದ್ವಿ. ಇಷ್ಟೇ ನೋಡ್ತಿರ್ತೀರಲ್ಲ ನೀವು ಜಮೀನುಗಳಲ್ಲಿ ಈ ಔಷಧಿ ಹೊಡೆಯೋದು ಇದನ್ನೆಲ್ಲ ಮಾಡ್ತಾ ಇರ್ತಾರೆ, ಇದರಿಂದ ಏನ್ ಅನ್ಸತ್ತಮ್ಮ? ಅಂದ್ರೆ ಕೆಲವ್ರು ಹೇಳ್ತಾರೆ ಈ ಸಾವಯವ ಕೃಷಿ ಮಾಡಬೇಕು, ಔಷಧಿಗಳನ್ನೆಲ್ಲ ಹೊಡಿಬಾರ್ದು, ಮನೆ ಗೊಬ್ಬರ ಹಾಕ್ಬೇಕು, ಸೀಮೆ ಗೊಬ್ಬರ ಹಾಕ್ಬೇಕು ಅಂತ. ಕೆಲವರು ಆಗಿದ್ದಾಗ್ಲಿ ಅಂತೇಳಿ ತಂದು ಅಂಗಡಿನಲ್ಲಿ ಸಿಗ ರಾಸಾಯನಿಕ ಗೊಬ್ಬರಗಳನ್ನ ಹೊಡಿತಾರೆ, ಏನ್ ಅನ್ಸತ್ತಮ್ಮ? ಕೆಲವರು ಈಗಿನ ಕೆಲವ್ರು ಏನಂತಾರೆ, ಔಷಧಿ ಹೊಡೆದ್ರೆ 108 ಕಾಯಿಲೆಗಳು ಬರ್ತವೆ ಅಂತ ಹೇಳ್ತಾರೆ. ಅದು ಇವಾಗ ಅನ್ವೇರ, ಈಗ ದನಿಂದು ಸಗಣಿ ಗೊಬ್ಬರ ಇದ್ರೆ ಹಾಕೋದ್ರೆ ಇನ್ನ ಒಳ್ಳೇದೇ. ಅವಾಗೆಲ್ಲ ದನಿ ಸಗಣಿ ಗೊಬ್ಬರ ಹಾಕಿ ಜನಗಳು ಗಟ್ಮುಟ್ಟಾಗಿ ಬಿಗ್ಗಿದ್ರು. ಇವಾಗ ಎಲ್ಲದಕ್ಕೂ ಒಂದು ಹಣ್ಣಿಗೆ ಆಗ್ಲಿ ಯಾವ್ದಕ್ಕೆ ಆಗ್ಲಿ ಇಂಗ್ಲಿಷ್ ಅನ್ ಕೊಟ್ಟೆ ಎಲ್ಲದಕ್ಕೂ ಇದು ದಪ್ಪ ಮಾಡ್ತಾರೆ. ಹಂಗಾಗಿ ಇವಾಗ ಎಲ್ಲೂ ಸಿಗ್ತಾ ಇಲ್ಲ ಇವಾಗ, ಹಂಗಾಗಿ ಔಷಧಿ ಹೊಡೆಯಬೇಕು ಪರಿಸ್ಥಿತಿ ಬಂದೇ ಬರ್ಬೇಕು. ನಿಮ್ ಮನೆಯಲ್ಲೂ ಏನಾರ ಹಸು ಎಮ್ಮೆ ಇತ್ತು ಕಟ್ಟಿದ್ರೆ? ನಾವು ಮೊದ್ಲು ಕಟ್ಟಿದ್ವಿ, ಆಕ್ಳು ಕಟ್ಟಿದ್ವಿ, ಒಂದ್ ಆಕ್ಳು ಕಟ್ಟಿದ್ವಿ. ಎಷ್ಟು ಲೀಟರ್ ಕೊಡ್ತಿತ್ತು? ಅದು ಒಂದ್ 2 ಲೀಟರ್ ಏನೋ ಕೊಡೋದು. ಮನೆ ಪೂರ್ತಿನ ಸೇಲ್ ಮಾಡ್ತಿದ್ರು? ಮನೆಗೆ ಕೊಡ್ತಿದ್ವಿ, ಸೇಲು ಮಾಡ್ತಿದ್ವಿ. ಅಂತೂ ಸಮೃದ್ಧಿಯಾಗಿ ಹಾಲು ತುಪ್ಪ ಎಲ್ಲ ತಿನ್ಕೊಂಡೆ ಬೆಳೆದ್ರಿ? ಹೌದೌದು, ತಿನ್ಕೊಂಡೆ ಬೆಳೆದಿವಿ. ಅದ್ರದ್ದು ಹಸುದು ನಿಗಾ ಹೇಗ್ ನೋಡ್ಕೊಳ್ತಿದ್ರಮ್ಮ? ಅಂದ್ರೆ ನಮ್ ತಂದೆ ಕೆಲ್ಸಕ್ಕೆ ಹೋಗಾರಲ್ಲ ಸುಗರ್ಪಟ್ಟ ಕೆಲ್ಸಕ್ಕೆ, ಅಲ್ಲಿ ಹುಲ್ಲು ಬೆಳೆಯೋದು. ನಾವು ಸಂಧ್ಯಾ ಆಗಿದ ತಕ್ಷಣ ಒಂದೊಂದು ಪಿಂಡಿ ಹುಲ್ ಕುಯ್ಕೊಂಬರೋರು. ಆಮೇಲೆ ನಾವು ಗದ್ದೆಗೆ ಹೋಗ್ತಿದ್ವಲ್ಲ, ಅವಾಗ ಊಟಕ್ಕೆ ಬಿಟ್ಟಿದ ತಕ್ಷಣನೇ ಒಂದೊಂದು ಸ್ವಲ್ಪ ಹುಲ್ ಕುಯ್ದು ಒಂದು ಪಿಂಡೆ ಗಂಟೆ ಇಟ್ಟು ಸಂಜೆ ಹೊತ್ತು ಬರಬೇಕಾದ್ರೆ ತಗೊಂಡು ಹಾಕ್ತಿದ್ವಿ. ಹಿಂಡಿ ಏನ್ ಹಾಕ್ತಿರ್ಲಿಲ್ಲ? ಹಿಂಡಿ ಪಂಡಿ ಏನು ಹಾಕ್ತಿರ್ಲಿಲ್ಲ, ನಾಟಿ ಹಸುವಲ್ಲ, ಹಿಂಡಿ ಪಂಡಿ ಏನು ಹಾಕ್ತಿರ್ಲಿಲ್ಲ. ಆಯ್ತು, ಗದ್ದೆ ಕೆಲಸ ಸ್ವಲ್ಪ ದಿನ ಮಾಡಿದ್ರಿ, ಯಾಕೋ ಮನಸ್ಸಿಗೆ ಬೇಜಾರಾಯ್ತು. ಆಮೇಲೆ ಮದ್ವೆ ಆಯ್ತಾ? ಹೇಗೆ ಮದ್ವೆ ಆಯ್ತು? ಅವಾಗ ಮದ್ವೆ ಆಯ್ತು. ಆಮೇಲೆ ಮದ್ವೆ ಆದ್ರೂ ನಾನು ಕೆಲಸ ಮಾಡಿದೆ. ನಾನು ಮದ್ವೆ ಆದ್ರೂ ಸುಮ್ಮನೆ ಇರ್ಲಿಲ್ಲ, ಮದ್ವೆ ಆದಾಗಿಂದನೂ ಕೆಲಸ ಮಾಡ್ಕೊಂಡೆ ಬಂದ್ವಿ. ಯಜಮಾನ್ರು ಏನ್ ಮಾಡ್ತಾರೆ? ಅವ್ರು ಗಾರೆ ಕೆಲಸ ಮಾಡ್ತಾರೆ. ಅವರು ದುಡಿಯ ಸಾಕಾಗತ್ತ? ಈಗ ದುಡಿಯ ಸಾಕಾಗಲ್ಲ, ಈಗ ಈಗೇನ ಬೇಸಿಗೆಗಾಲ ದುಡಿಬಹುದು, ಮಳೆಗಾಲ ಆಯ್ತು ಅಂತ ನಟಿಸ್ತಾರೆ, ದುಡ್ಮೇನ ಇಲ್ಲ ಅವರಿಗೆ. ಮತ್ ಹೇಗ್ ಮಾಡ್ತೀರಿ? ಹೇಗ್ ಮಾಡ್ತಾರೆ ಅಂತಂದ್ರೆ, ಇಲ್ಲೇ ಇವಾಗ ನಮಗೆ ಕೊಡ ನೋಡಿದ್ರೆ ಬರೀ 6,000 ರೂಪಾಯಿ ಸಂಬಳ ಇಲ್ಲಿ. ಇದು ನಾವು ಕೇಳ್ತಾ ಇದೀವಿ, ಕಮ್ಮಿ ಸಂಬಳ ನಮಗೆ ಗಿಟ್ತಾ ಇಲ್ಲ, ನಮಗೆ ಹಾಕೊಡ್ರಿ ಅಂತ. ಅವ್ರು ಹಿಂದ್ಗಡೆ ಸೀಟ್ ಹಾಕಿಸ್ತೀವಿ, ಇಂಪ್ರೂವ್ ಆಗುತ್ತೆ, ಆಮೇಲೆ ಕೊಡ್ತೀವಿ ಕೊಡ್ತೀವಿ, ಬರೇ 400 ರೂಪಾಯಿಂದ ಮಾಡ್ತಾ ಇದೀವಿ. ಮತ್ತಿನ್ನು ಹೊರಗಡೆ ಹೋಗಿ ಎಲ್ಲಿ ಮಾಡೋಕ್ಕಾಗಲ್ಲ ನೋಡೋಣ ಅಂತ 20 ವರ್ಷದಿಂದ ಕಾಲ ಹಾಕೊಂಡು ಇಲ್ಲೇ ಇದೀವಿ. ಅಂದ್ರೆ ಒಂದು ಆಫೀಸಲ್ಲಿ ಹಾಸ್ಟೆಲ್ ನೋಡ್ಕೊಂಡು ಇದೀರಿ? ಹಾಸ್ಟೆಲ್ ಅನ್ನಕ್ಕಿಂತ ಇದೊಂಥರ ರೂಮ್ಗಳು. ಹೌದೌದು. ಸೊ ನೀವೇ ಉಸ್ತುವಾರಿ? ಹೌದು, ನಾವೇ ಉಸ್ತುವಾರಿ. ಒಂದು 6,000 ರೂಪಾಯಿ ಜೊತೆಗೆ ಗದ್ದೆ ಕೆಲಸ, ಜೊತೆಗೆ ಮನೆಯವರು ಒಂದು ಗಾರೆ ಕೆಲಸಕ್ಕೆ ಹೋಗುವಂಥದ್ದು, ಇದನ್ನ ಮೂರನ್ನು ನಿಭಾಯಿಸ್ಕೊಂಡು ಇದೀವಿ. ನಿಮ್ಗೆ ಉಳಿಯೋದಿಕ್ಕೆ ಏನು ಕೊಟ್ಟಿದ್ದಾರೆ? ಉಳಿಯೋದಿಕ್ಕೆ ಇಲ್ಲ, ನಮಗೆ ಒಂದು ರೂಮ್ ಕೊಟ್ಟಿದ್ದಾರೆ. ರೂಮ್ ಕೊಟ್ಟಿದ್ದಾರೆ. ನೀರಿನ ಸೌಕರ್ಯ ಬೇರೆದೆಲ್ಲ ಇದೆಯಾ? ಎಲ್ಲ ಸೌಕರ್ಯನೂ ಇದೆ. ಊಟದಿಂದ ಎಲ್ಲ ಅಡುಗೆ ಪಡಿಗೆಲ್ಲ ನಾವೇ ಮಾಡ್ಕೊಂತೀವಿ, ಎಲ್ಲಕ್ಕೂ ಸೌಕರ್ಯ ಇದೆ. ಇಲ್ಲ ಅಂತಲ್ಲ, ಅಂದ್ರೆ ಸಂಬಳ ಕಮ್ಮಿಯ ಸಂಬಳ ಅನ್ನೋದು ಅಷ್ಟೇ, ನನಗೆ ಇನ್ನೇನು ಇಲ್ಲ. ಮಕ್ಕಳೇನ್ ಮಾಡ್ತಾರೆ? ಮಕ್ಕಳು, ಮಗಂದು ಮದುವೆ ಆಯ್ತು, ಸೊಸೆ ಇದ್ದಾಳೆ ಮನೇಲಿ, ಮಗಳದು ಮದುವೆ ಆಯ್ತು, ಮೊಮ್ಮಗಳಿದ್ದಾಳೆ, ಅವಳು ಮಂಗಳೂರಿಗೆ ಕೊಟ್ಟಿದ್ದೀನಿ. ಎಲ್ಲಿಗೆ? ಮಂಗಳೂರು. ಮಂಗಳೂರು. ಏನ್ ಮಾಡ್ತಾರೆ ಅಳಿಯ? ಅಳಿಯ ಅವರು ಸ್ವಲ್ಪ ಬಿಸ್ನೆಸ್ ಚೆನ್ನಾಗಿದ್ದಾರೆ, ಅವರು ಒಳ್ಳೆ ಕಡೆನೆ ಕೊಟ್ಟಿದ್ದೀನಿ. ಏನೋ ನಾವು ಇಷ್ಟು ಕಷ್ಟಪಟ್ಟಿದ್ದಕ್ಕೆ ನಮ್ಮ ಮಗಳಿಗೆ ಒಳ್ಳೆ ಮನೇನೆ ಸಿಕ್ಕಿತ್ತೆ. ಅವ್ರು ನಮ್ಮ ಅಳಿಯ ಒಂದು 30 ಆಟ ಇಟ್ಕೊಂಡಿದ್ದಾರೆ, ಒಂದು ಅಲಕಾರ ಇಟ್ಕೊಂಡಿದ್ದಾರೆ, ಒಂದು ಬಾಂಬೆಲಿ ಮೂರು ಹೆಕ್ಟರ್ ಮನೆ ಐತೆ. ಆಮೇಲೆ ಮಂಗಳೂರಲ್ಲಿ ಒಂದು ಸೈಟ್ 25 ಲಕ್ಷ ಕೊಟ್ಟು ಎರಡು ಹೆಕ್ಟರ್ ಮನೆ ತಗೊಂಡಿದ್ದಾರೆ. ಈಗ ಸ್ವಂತ ಮನೆಯಲ್ಲಿ ಇದ್ದಾರೆ. ಕಷ್ಟಪಟ್ಟಿದ್ದಕ್ಕೆ, ನೀವು ಕಷ್ಟಪಟ್ಟಿದ್ದಕ್ಕೆ ಅವ್ರಿಗೆ ಲಾಭ ಆಗಿದೆ. ಹೌದು ಸರ್. ಅಳಿಯ ಏನಾರ ಸಹಾಯ ಅಂತಂದ್ರೆ ಕೇಳಿದ್ರೆ ನಿಮಗೆ ಕೈ ಹಿಡಿತಾರ? ಹೇಗೆ ಹಿಡಿತಾರೆ? ನಾವು ಅಳಿಯರ ಹತ್ರ ಕೈ ಚಾಚಬಾರ್ದು ಅಂತ ನಾವು, ಅವ್ರು ಹೇಳ್ತಾರೆ ತಿಂಗಳು 1,000 ರೂಪಾಯಿ ಕಳಿಸ್ತೀವಿ, ಇಲ್ಲೇ ಇರ್ರಿ ಮನೇಲೇ ಇರ್ರಿ, ನೀವ್ ಏನ್ ದುಡಿತೀರಾ ಅಂತ. ನಾವಿನ್ನ ವಯಸ್ಸಾಗಿಲ್ಲ, ನಮ್ಗೆ ಇನ್ನ ಗಟ್ಟಮುಟ್ಟೆ ಇದೆ, ಯಾತಕ್ಕೆ ಇನ್ನೊಬ್ರ ಹತ್ರ ಕೈ ಚಾಚೋದು? ಅದು ಒಳ್ಳೇದಲ್ಲ. ನಮ್ಮ ಕಾಲ ಮೇಲೆ ನಾವು ನಿತ್ಕೋಬೇಕು. ನಮ್ಮ ವಯಸ್ಸಾದ ಕಾಲಕ್ಕೆ ನೀವು ನೋಡೋದು ತಗೊಳ್ರಪ್ಪ ಅಂತ ಹೇಳಿ ನಾವು ಕೆಲಸ ಮಾಡ್ತೀವಿ. ಮಗ ಏನ್ ಕೆಲಸ ಮಾಡ್ತಾನೆ? ಅವನು MRS ಟಾಸ್ಕ್ ಪೀಸ್ ವರ್ಕ್ ಮಾಡ್ತಾನೆ. ಅವರು ಚೆನ್ನಾಗಿದ್ದಾರೆ? ಅವನು ಚೆನ್ನಾಗಿದ್ದಾರೆ. ಮಗ ಏನ್ ಸಹಾಯಕ್ ನಿಲ್ಲಲ್ವಾ? ಒಟ್ಟಿಗೆ ಇರೋಣ, ಅವ ಬಹಳ ದಿನ ಆಯ್ತು, ಯಾಕೆ ಸುಮ್ನೆ ಬೇರೆ ಬೇರೆ ಇರೋದು ಅಂತ? ಇಲ್ಲ ಹಂಗೇನು ಅನ್ನಲ್ಲ ಅವನು. ಅವನ್ ಮನೆ ಮಾಡ್ಕೊಟ್ಟಿದೀವಲ್ಲ, ಅವನಿಗೂ ಜಾಸ್ತಿ ಪೇಮೆಂಟ್ ಏನ್ ಬರ, ಕೆಲಸ ಇದ್ದಂಗ ಅವನಿಗೆ ತಿಂಗಳ 5,000-6,000 ರೂಪಾಯಿ ಕೊಡ್ತಾನ ಅಷ್ಟೇ. ಇಷ್ಟು ದಿನ ಆಯ್ತಮ್ಮ, ಏನಿದೆ ಜೀವನದಲ್ಲಿ ಆಸೆ ಅಥವಾ ಕನಸು ಅಥವಾ ಹೀಗಾಗಬೇಕು ಅಂತ? ಹೀಗಾಗಬೇಕು ಅಂದ್ರೆ ಸಾಯ ತನಕ ಇವ ಹೊಟ್ಟೆ ತುಂಬಾ ಊಟ, ಮೈ ತುಂಬಾ ಬಟ್ಟೆ, ದೇವ್ರು ಯಾವ್ದು ಕಾಯಿಲೆ ಕಸಾಗ್ಲಿ ಯಾವ್ದು ಕೊಡ್ದಿಲ್ದಂಗೆ, ಒಬ್ಬರ ಹತ್ರ ಅನ್ಸ್ಕೊಂಡಿಲ್ದಂಗೆ, ಒಬ್ಬರ ಹತ್ರ ಸಹಾಯ ಮಾಡ್ದಿಲ್ದಂಗೆ ಬಯಸ್ಕೊಂಡು ಬಯಸ್ಕೊಂಡು ಸಾಯಬಾರ್ದು. ಇವ್ ನಾವ್ ಹೆಂಗ್ ಗಟ್ಬಿಟ್ಟ ಇದಾವ ದೇವ್ರ, ಅದೇ ನಾವ್ ಹೆಂಗ್ ದೇವ್ರ ನಮಗ್ ಹುಟ್ಟಿಸಿದಾನ ಅದೇ ತರ ಕೊನೆ ತನಕ ಅವನೇ ಕರ್ಕೋಬೇಕು. ಜೀವನದಲ್ಲಿ ಸುಖ ದುಃಖ ಎರಡೂ ಇರುತ್ತೆ. ತುಂಬಾ ನಿಮಗೆ ಕಷ್ಟ ಅಂತ ಅನಿಸ್ತು ಯಾವಾಗ, ಆ ಒಂದು ಘಟನೆ ಹೇಳಮ್ಮ? ಕಷ್ಟ ಅಂತ ಅಂದಾಗ ಈಗ ಮಗಳು ಮದುವೆ ಮಾಡ್ಕೊಟ್ಟಿದೀವಿ, ಮಗುಗೂ ಮಾಡ್ಕೊಟ್ಟಿದೀವಿ, ಈಗ ಅತ್ಲ ಈಗ ಮತ್ತೆ ಈಗ ಈಗ ಗಟ್ಟಿ ಇದ್ದಂಗೆ ನಾವೇನ ದುಡ್ಕೊಂಡು ತಿಂತೀವಿ. ವಯಸ್ಸಾಕಲಿಕ್ಕೆ ಏನಾರ ಅಂದಾಗ ಮನಸ್ಸಿ ಬೇಜಾರಾದಾಗ ಅವಾಗ ಯೋಚನೆ ಬರುತ್ತೆ, ಈಗಿನ ಮಕ್ಕಳು ಒಳ್ಳೆಯರು, ನಾಳೆ ದಿವಸ ನಾವು ಮೆತ್ಕೋದಾಗ ಹೆಂಗೆ ಏನು ಅಂತಂದಾಗ ಅವಾಗ ಯೋಚನೆ ಮಾಡೋ ಪರಿಸ್ಥಿತಿ ಬರ್ತೈತಿ. ತುಂಬ ಖುಷಿ ಪಟ್ಟಿದ್ದೆ ಅವರು? ತುಂಬ ಖುಷಿ ಪಟ್ಟು ನಾನು ಯಾವಾಗ್ಲೂ ಖುಷಿಯಾಗೇ ಇರ್ತೀನಿ ಲೈಫ್ ಅಲ್ಲ, ಯಾವಾಗ್ಲೂ ಖುಷಿಯಾಗೇ ಇರ್ತೀನಿ. ಬೇಜಾರಾದಾಗ ಮಾತ್ರ ಬೇಜಾರಾಗ್ತೀನಿ, ಇಲ್ಲ ಅಂತಲ್ಲ, ಸ್ವಲ್ಪ ಹೊತ್ತಿಗೆ ನಾರ್ಮಲ್ ಆಗಿರ್ತೀನಿ. ಒಳ್ಳೇದು ಸುಶೀಲ ಅವ್ರೆ, ಇದುವರೆಗೆ ಒಂಥರ ಅನುಭವ ಹೇಗೆ ಏನು, ಕೃಷಿ ಕೆಲಸನೂ ಮಾಡ್ತೀರಿ, ಯಾವುದೋ ಒಂದು ಆಫೀಸಲ್ಲಿ ರೂಮ್ಗಳನ್ನೂ ನೋಡ್ಕೊಂಡಿದ್ದೀರಿ, ಜೊತೆಗೆ ನಿಮ್ಮ ಯಜಮಾನರು ಗಾರೆ ಕೆಲಸನೂ ಮಾಡ್ತಾರೆ, ಮಗಳು ಅಳಿಯನ ತುಂಬ ಚೆನ್ನಾಗಿದ್ದಾರೆ, ಅವರೆಲ್ಲ ಸಹಾಯ ಮಾಡ್ತೀನಿ ಅಂದ್ರು, ನಿಮಗೆ ಒಂಥರ ಇದು ಇರಲಿ, ದುಡಿಯೋಷ್ಟು ದಿನ ದೇವ್ರು ಎಲ್ಲಿ ತನಕ ಶಕ್ತಿ ಕೊಟ್ಟಿರ್ತಾನೆ ಅಲ್ಲಿ ತಾವು. ಜೊತೆಗೆ ಯಾವುದೋ ಒಂದು ಸಹಕಾರ ಸಂಘ ಅಥವಾ ಸ್ವಯಂ ಸೇವಾ ಸಂಘದಲ್ಲಿ 4 ಜನಕ್ಕೆ ಸಹಾಯ ಮಾಡ್ತಾ ದುಡ್ಡನ್ನ ಕೊಡ್ತಾ, ಅಂದ್ರೆ ನಿಮ್ಮ ಎಲ್ಲ ಗುಂಪಿನ ಸದಸ್ಯರು ಸೇರ್ಕೊಂಡು ಮಾಡ್ತಾ ಇದ್ದೀರಿ, ಒಳ್ಳೇದಾಗ್ಲಿ ಅಂತ ಹೇಳಿ ಹಾರೈಸ್ತೀನಿ. ನಮಸ್ಕಾರ. ಇದುವರೆಗೂ ಮಹಿಳಾ ಸ್ವಾವಲಂಬಿ ಶಿವಮೊಗ್ಗದ ಶ್ರೀಮತಿ